ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕೃಷಿ ಹಾಗೂ ಮಾರಾಟ ಈ ಕುರಿತು ಹೊಸದುರ್ಗ ತಾಲೂಕು ಶ್ರೀರಾಂಪುರ ಗ್ರಾಮದ ಕೃಷಿಕ ಬಿಜಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ಹೂವಿನ ಕೃಷಿಯ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಮದಕರಿಪುರದ ರೈತ ಮಹಿಳೆ ಶ್ರೀಮತಿ ಸುಮಿತ್ರಮ್ಮ ಅವರೊಂದಿಗಿನ ಸಂದರ್ಶನ, ತದನಂತರ ರೈತರಿಗೆ ಸಲಹೆ ಆಲಿಸುವಿರಿ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ಇದೀಗ ಕೇಳಿ ಸಿರಿಧಾನ್ಯಗಳ ಕೃಷಿ ಹಾಗೂ ಮಾರಾಟ ಈ ಕುರಿತು ಹೊಸದುರ್ಗ ತಾಲೂಕು ಶ್ರೀರಾಂಪುರ ಗ್ರಾಮದ ಕೃಷಿಕ ಬಿಜಿ ಗಿರೀಶ್ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಗಿರೀಶ್ ಅವರೇ. ಗಿರೀಶ್ ಅವರೇ, ನಿಮ್ಮ ಮೂಲತಃ ಯಾವ ಊರು? ನಮ್ದು ಮೂಲತಃ ಚಿಕ್ಕನಾಯಕನಹಳ್ಳಿ ತಾಲೂಕು ಭಟ್ರಹಳ್ಳಿ ಅಂತ ಹಳ್ಳಿ. ನಾವು ಡಿಗ್ರಿ ಓದಿದೀವಿ ಕೃಷಿ ಇಲಾಖೆನಲ್ಲಿ, ಸಾವಯವ ಕೃಷಿನಲ್ಲಿ ಫೀಲ್ಡ್ ಆಫೀಸರ್ ಆಗಿ ದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನೀವು ಯಾವ ಸಿರಿಧಾನ್ಯಗಳ ಬೆಳಿತೀರಾ, ಎಷ್ಟು ಎಕರೆಯಲ್ಲಿ ಬೆಳಿತೀರಾ? ನಮ್ದು ಈಗ ಒಂದು 5 ಎಕರೆ ಜಮೀನಿದೆ ಸರ್. 5 ಎಕರೆ ಜಮೀನಲ್ಲಿ ನಾವು ಸಿರಿಧಾನ್ಯಗಳು ಏನು, ನಾವು ಸಿರಿಧಾನ್ಯ ಸಾವೆ, ನವಣೆ, ಊದಲು, ಕೊರಲೆ, ಬರಗು, ಈ ಸಿರಿಧಾನ್ಯಗಳು ಅಂತ ಕರಿತೀವಿ. ಎಲ್ಲಾ ಸಿರಿಧಾನ್ಯನು ಬೆಳಿತೀವಿ. ಮೊದಲು ನಾವು ಸಾವೆ ನವಣೆ ಅಷ್ಟೇ ಬೆಳಿತಿದ್ದು. ಊದಲು, ಕೊರಲೆ, ಬರಗು, ಆರ್ಕ ಇವೆಲ್ಲ ಕಂಡಿರಲಿಲ್ಲ ರೈತರು. ಮುಂದೆ ನಾವು ಎಲ್ಲ ಈ ಕೃಷಿ ಇಲಾಖೆ ಎಲ್ಲ ಪ್ರಚಾರ ಮಾಡಲಾಗಿ ಆಮೇಲೆ ಸಿರಿಧಾನ್ಯಗಳಿಗೆ ಇವತ್ತಿನ ಹೆಚ್ಚಿನ ಮಹತ್ವ ಬರ್ತಾ ಇರೋದ್ರಿಂದ ಈ ಸಿರಿಧಾನ್ಯಗಳನ್ನ ನಾವೀಗ ಎಲ್ಲವನ್ನೂ ಬೆಳೀತಾ ಇದ್ದೀವಿ. ಊದಲು ಬೆಳೀತಾ ಇದ್ದೀವಿ. ನಮ್ದು 5 ಎಕರೆ ಜಮೀನಲ್ಲಿ 1 ಎಕರೆ ಸಾವೆ ಹಾಕಿ ನಾವು ಬೇರೆ ಏನು ಬೆಳೆಯಲ್ಲ. ಬೆದ್ದಲು ಭೂಮಿನಲ್ಲಿ 5 ಪ್ರತಿ ಇದರಲ್ಲೂ 1 ಎಕರೆ ಸಾವೆ ನವಣೆ ಊದಲು ಕೊರಲೆ ಬರಗು ಎಲ್ಲವನ್ನೂ ಬೆಳಿತೀವಿ ಸರ್. ಈಗ ನೀವು ಬೆಳೆದಂತ ಸಿರಿಧಾನ್ಯಗಳ ಏನು ಎಲ್ಲ ರೀತಿಯ ಧಾನ್ಯಗಳನ್ನು ಬೆಳಿತಿರಲ್ಲ, ಎಲ್ಲ ನೀವೇ ಬಳಕೆ ಮಾಡ್ತೀರಾ ಅಥವಾ ಬೇರೆಯವರಿಗೆ ಕೊಡ್ತೀರಾ? ಮೊದಲು ನಾವು ನಮಗಷ್ಟನ್ನೇ ಬಳಕೆ ಮಾಡ್ಕೊಂತಿದ್ದು. ನಾವು ಸಿರಿಧಾನ್ಯ ಉಪಯೋಗಿಸ್ತೀವಿ. ಮೊದಲೆಲ್ಲ ಈಗೆಲ್ಲ ಕಾಯಿಲೆ ಅದು ಇದು ಅಂತೇಳಿ ಸಿರಿಧಾನ್ಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಸಿರಿಧಾನ್ಯದಲ್ಲಿ ಒಳ್ಳೆ ಪೋಷಕಾಂಶಗಳು ಇದಾವೆ ಅನ್ನೋ ದೃಷ್ಟಿ ಇಟ್ಕೊಂಡು ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಅಪ್ಪಂದ್ರೆಲ್ಲ ಸಾವಕ್ಕಿಯನ್ನೇ ಊಟ ಮಾಡ್ತಿದ್ದು. ಅದನ್ನು ನಾವು ಮಹತ್ವ ಕಂಡು ನಾವು ಸಿರಿಧಾನ್ಯನೇ ಊಟ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಿಕ್ತಿರಲ್ಲ ಮೊದಲೆಲ್ಲ ಊದಲು ಕೊರಲೆ. ನಾವು ಇಲಾಖೆಯವರು ಒಂದು ಸ್ವಲ್ಪ ಕೊಡಿಸಿರು. ಅದರಲ್ಲಿ ನಾವು ಬೀಜ ಮಾಡ್ಕೊಂಡು ಒಂದು ಕೆಜಿನಲ್ಲಿ ಬೀಜ ಮಾಡಿ ಒಂದು ಕೆಜಿ ಮಾಡಿ 1 ಎಕರೆನಲ್ಲಿ ಬೆಳಿತೀವಿ. ಎಲ್ಲಾ ಸಿರಿಧಾನ್ಯನೂ ಬೆಳೀತಾ ಇದೀವಿ ಸರ್. ಸಾವೆ ಬೆಳಿತೀವಿ, ನವಣೆ ಬೆಳಿತೀವಿ. ಎಕರೆಗೆ 5 ರಿಂದ 10 ಕ್ವಿಂಟಲ್ ತಗನ ಇಳುವರಿ ಬತ್ತೈತಿ. ನೀವು ಸಿರಿಧಾನ್ಯ ಬೀಜಗಳನ್ನು ಶೇಖರಣೆ ಮಾಡ್ತೀರಿ ಮತ್ತು ಅವನ್ನ ಸಂಸ್ಕರಣೆ ಮಾಡಿಸ್ತೀರಿ, ಸಿರಿಧಾನ್ಯಗಳ ಒಂದು ಮಾರಾಟನೂ ಮಾಡ್ತೀರಿ ಅಂತ ನಾವು ಕೇಳಿದ್ದೀವಿ. ಹೌದು. ಸಿರಿಧಾನ್ಯಗಳ ಒಂದು ಬೀಜ ಶೇಖರಣೆ ಹೆಂಗ್ ಮಾಡ್ತೀರಿ ಅಂದ್ರೆ ಬಿತ್ತನೆ ಬೀಜಗಳನ್ನ ಶೇಖರಣೆ ಮಾಡ್ತಾರೆ ಅಂತ ಹೇಳಿದ್ರು. ಯಾವ್ಯಾವನ್ನ ಶೇಖರಣೆ ಮಾಡ್ತೀರಿ, ಅದಕ್ಕೇನಾದ್ರೂ ಒಂದು ಪದ್ಧತಿ ಇದೆಯಾ, ಏನಾದ್ರೂ ಇಷ್ಟು ದಿನ ಆಗಿರಬೇಕು ಬಿತ್ತಲಿಕ್ಕೆ ಆತರ ಏನಾದ್ರು? ಸಿರಿಧಾನ್ಯಗಳು 2-3 ವರ್ಷ ಇದ್ರೂ ಏನು ತೊಂದರೆ ಇಲ್ಲ, ಬಿತ್ತಿರೆ ಅದು ಬೆಳೆ ಬೆಳೆಯುತ್ತೆ. ಮೊದಲು ನಾವು ಫಸ್ಟು ಈ ಊದಲು ಕೊರಲೆ ಇವೆಲ್ಲ ಸಾವೆ ನವಣೆ ಮಾಮೂಲಿ ಎಲ್ಲ ಬೆಳೆಯೋರು. ನಾವೀಗ ಒಂದು ಸ್ವಲ್ಪ ಹಾಕ್ಯಂದು ಇವತ್ತು ನಮ್ಮಲ್ಲಿ 5 ಕ್ವಿಂಟಲು ಊದಲು ಐತೆ, ಬರಗು ಐತೆ, ಕೊರಲೆ ಐತೆ. ಆಮೇಲೆ ರೈತರಿಗೂ ಪ್ರೋತ್ಸಾಹವಾಗಿ ಎಲ್ಲ ರೈತರಿಗೂ ಹೇಳಿ ಬೀಜನೂ ಕೊಟ್ಟಿದ್ದೀವಿ. ಹಂಗಾಗಿ ನಾವು ಮೊದಲು ನಾವು ಖರೀದಿ ಮಾಡಿ ತಗೊಂಡಿದ್ದು ಈಗ ನಾವೇನಿಲ್ಲ, ಪ್ರತಿ ವರ್ಷನೂ ನಮ್ಮ ಬೀಜನೇ ನಾವು ಬಳಕೆ ಮಾಡ್ಕೊಂತ ಇದೀವಿ. ಈಗ ನೀವು ಬೆಳೆಯಲಿಕ್ಕೆ ಬಿತ್ತನೆಗೆ ನೀವು ಬಳಕೆ ಮಾಡ್ಕೊಂತೀರಿ? ಹೌದು. ಜೊತೆಗೆ ರೈತರಿಗೂ ನೀವು ಸಿರಿಧಾನ್ಯಗಳನ್ನ ಬೀಜಗಳನ್ನು ಕೊಡ್ತಾ ಇದೀವಿ ಸರ್. ಈಗ ಎಷ್ಟೋ ಜನ ರೈತರು ಆ ಸಿರಿಧಾನ್ಯದ ಮಹತ್ವ ಕಂಡು ಆಮೇಲೆ ಕೆಲವೊಂದು ಸಿರಿಧಾನ್ಯಗಳು ಬಹಳ ಬೇಡಿಕೆ ಇರೋದ್ರಿಂದ ಸಿಕ್ತಿಲ್ಲ ಸಿರಿಧಾನ್ಯ. ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಉಳಿಯಾರು ಹೋಬಳಿ ಇರ್ಬೋದು, ಶ್ರೀರಾಮ್ಪುರ ಹೋಬಳಿ ಇರ್ಬೋದು, ಕೆಲವೊಂದು ರೈತರುಗಳು ನಾನು ಕಾಂಟ್ಯಾಕ್ಟ್ ಮಾಡಿ ಬೀಜಗಳನ್ನ ಕೊಡ್ತಾ ಇದ್ದೀನಿ ಸರ್. ಎಲ್ಲ ಯಾವ್ಯಾವ ಬೀಜಗಳನ್ನು ಕೊಡ್ತೀರಾ? ಸಾವೆ ನವಣೆ ಸಾಮಾನ್ಯ ಎಲ್ಲಾ ರೈತರ ತಲೂ ಇರ್ತವೆ, ಆ ಬೆಳೆ ತರ ಇಳಿತವೆ. ಈ ಓದಲು ಕೊರಲೆ ಬರಗು ಆರ್ಕ ಅವು ಮೊದ್ಲೆಲ್ಲ ಬೆಳೀತಿದ್ವು, ಈಗ ಯಾರ ರೈತರ ತಲೂ ಇಲ್ಲ. ಆ ರೈತರುಗಳು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಒಂದು ಎಕರೆಗೆ 5-6 kg ಕೊರಲೆ ಸಾಕು, ಬರಗು 8-10 kg ಬರಗು ಬೇಕಾಗುತ್ತೆ ಎಕರೆಗೆ. ಅವರು ಎಷ್ಟು ರೈತರು ಬೇಕು ಅಂತ ಇಷ್ಟು ಎಕರೆ ಬಿತ್ತೀವಿ ಅಂದ್ರೆ ಆ ಒಂದಿದ್ರಲ್ಲಿ ನಾನು ಕೊಡ್ತೀನಿ, ಎಲ್ಲಾ ರೈತರಿಗೂ ಕೊಡ್ತಾ ಇದ್ದೀನಿ ಆಸಕ್ತಿ ಇರತಕ್ಕಂಥ ರೈತರಿಗೆ. ಒಂದ್ 5-6 kg ಬೇಕಂತ ಹೇಳಿದ್ರಲ್ಲ, ಈಗ ಸಾಮಾನ್ಯವಾಗಿ 1 kg ಎಷ್ಟ ಬೀಳುತ್ತೆ ಬಿತ್ತನೆ ಬೀಜ? ಈಗ ನಾವು ಮಾರ್ಕೆಟ್ ದರದಲ್ಲಿ ಖರೀದಿ ಮಾಡತಕ್ಕಂಥ 4,000 rupees ಕ್ವಿಂಟಲ್ ಹಂಗೆ ಮಾರುಕಟ್ಟೆಯನ್ನು ಖರೀದಿ ಮಾಡ್ತಾರೆ. ನಾವು ಬಿತ್ತನೆ ಬೀಜ ಇರೋದ್ರಿಂದ ಅದೆಲ್ಲ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇರೋದ್ರಿಂದ 45 rupees ಸಾವೆ ಕೊಡ್ತಿದ್ವಿ. ಕೊರಲೆ 30 rupees kg ಐತೆ, ಇನ್ನ ಬರಗು 50 rupees kg ಐತೆ. ಯಾವ ಸಿಗ್ತಾ ಇಲ್ಲ ಅಂತಾಗ ಅಂತ ಒಂದು ಸ್ವಲ್ಪ ಜಾಸ್ತಿ ರೇಟ್ ಉಳಿದಂತೆ ಸಿಗಂತವಕ್ಕೆ ಈಗ ಸಾವೆ 45 rupees, ಕೊರಲೆ 30 rupees, ಆರ್ಕ 28 rupees ಈ ತರದಲ್ಲಿ ಕೊಡ್ತಾ ಇದ್ದೀನಿ ಸರ್. ಈಗ ಬಿತ್ತನೆಗೋಸ್ಕರ ಸಿರಿಧಾನ್ಯ ಬೀಜಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಸಾಮಾನ್ಯವಾಗಿ ಒಬ್ಬ ರೈತರು ಎಷ್ಟು ಬೀಜಗಳನ್ನು ಖರೀದಿ ಮಾಡ್ತಾರೆ? ಹೌದು, ಈಗ ಏನಾಯ್ತು, ನಮ್ಮಲ್ಲಿ ಇರ್ತಕ್ಕಂಥ ರೈತರು ಕಡಿಮೆ ಜಮೀನು, ಸಣ್ಣ ರೈತರು ಅತಿ ಸಣ್ಣ ರೈತರು ಇರ್ತಕ್ಕಂಥ ಕೇವಲ 2-3 acres ಇರ್ತಕ್ಕಂಥ ಆ ದೃಷ್ಟಿ ಇಟ್ಕೊಂಡು ಈಗ ನಾವು ಒಂದ್ ಸ್ವಲ್ಪ 1 acres ಬೆಳಿತೀವಿ. ಮಳೆ ಹೋಗುತ್ತೆ, ಮಳೆ ಹೋದಾಗ ಈಗ ಮೊದ್ಲು ಹೆಸರುಕಾಳು ಬಿತ್ತಿರ್ತಾರೆ, ಹೆಸರುಕಾಳು ಬಿಟ್ಟು ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡಿ ಹೆಸರುಕಾಳು ತಗೊಂಡ ಮಾಡ್ತೀವಿ, ಲೇಟ್ ಆಗಿರುತ್ತೆ, ರಾಗಿ ಬಿತ್ತಕ್ ಆಗಲ್ಲ. ಅದೆಷ್ಟಿರುತ್ತೆ, 1 acres ಉಳಿದಿರ್ಬೋದು, ಆ 1 acres ಎಷ್ಟು ಬೀಜ ಬೇಕೋ ಅಷ್ಟು ಬೀಜವನ್ನ ನಾನು ಅವ್ರಿಗೆ ಕೊಡ್ತೀನಿ, 1 acres ಇಷ್ಟು ಬಿತ್ತರಿ ಅಂತ ಕೊಡ್ತೀನಿ. ನೀವು ರೈತರಿಂದ ಈ ಸಿರಿಧಾನ್ಯಗಳನ್ನು ಖರೀದಿ ಮಾಡ್ತೀರಿ ಮತ್ತೆ ಅವನ್ನ ಸಂಸ್ಕರಣೆ ಮಾಡಿ ಮಾರಾಟನೂ ಮಾಡ್ತೀರಿ? ಹೌದು, ಯಾವ ರೀತಿ ಮಾಡ್ತೀರಾ? ಹೌದು, ಈಗ ಕೆಲವರು ರೈತರುಗಳು ಸಿರಿಧಾನ್ಯಗಳು ಏನ್ ಮಾಡೋರು, ಬೆಳೆಯರು, ಬೆಳೆದ್ಬಿಟ್ಟು ಏನ್ ಮಾಡೋರು, ಸುಮ್ನೆ ಯಾರೋ ಮಧ್ಯವರ್ತಿಗಳಿಗೆ ಕೊಡೋರು. ಅದ್ರ ಉಪಯೋಗ ಇವತ್ತು ಜನಗಳಿಗೆ ಗೊತ್ತಾಗ್ತೈತಿ. ಅದಕ್ಕೆ ನಾನೇ ಮಾಡಿದೆ, ನಾನು ಮೊದ್ಲು ಅದನ್ನೇ ಮಾಡ್ತಿದ್ದು, ಬೆಳೆದ್ಬಿಟ್ಟು ಮಾರಾಟ ಮಾಡ್ತಿದ್ದೆ. ಇವತ್ತಿನ ನಾನು ಎಲ್ಲ ಮಾಧ್ಯಮಗಳಿಗೆಲ್ಲ ನೋಡಿ ಇಲಾಖೆನೆಲ್ಲ ಇದಾಗಿ ಸಿರಿಧಾನ್ಯ ಉಪಯೋಗಿಸ್ಬೇಕು, ಸಿರಿಧಾನ್ಯ ಬಹಳ ಬೇಡಿಕೆ ಐತೆ, ಆಮೇಲೆ ಸಿರಿಧಾನ್ಯ ಸ್ಕೇರ್ಸಿಟಿ ಜಾಸ್ತಿ ಐತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಬೆಳೆದು ರೈತರಿಗೆ ಬೀಜ ಕೊಡ್ತೀನಿ. ಬೀಜ ಕೊಟ್ಟು ಕೆಲವರಿಗೆ ದಲ್ಲಾಳಿಗೆ ಗೊತ್ತೇ ಇಲ್ಲ, ಯಾರು ಮಾರುಕಟ್ಟೆನಲ್ಲಿ ಓದ್ಲು ತಗೊಂತೀರ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ, ಓದ್ಲು ಗೊತ್ತಿಲ್ಲ, ಕೊರಲೆ ತಗೊಳಲ್ಲ ಅಂತಾರೆ. ಅದ್ ನನಗೆ ಗೊತ್ತು, ನಾನೇ ಖರೀದಿ ಮಾಡ್ತೀನಿ ರೈತರಿಂದ. ಅವ್ರು ಬೀಜ ಕೊಟ್ಟು ಈಗ ಒಂದು 10 kg ಬೀಜ ಕೊಟ್ಟಿದ್ದೀನಿ ಅಂದ್ರೆ ಅವ್ರಿಗೆ ಒಂದು 6-7 chila ಆಗಿದಾವೆ ಅಂದ್ರೆ ನಾನೇ ಅದನ್ನ ಖರೀದಿ ಮಾಡ್ತೀನಿ. ಮಾರ್ಕೆಟ್ ದರ ಏನೈತೆ ಅದಕ್ಕಿಂತಲೂ 100 rupees ಜಾಸ್ತಿ ಕೊಟ್ಟು ಖರೀದಿ ಮಾಡ್ತೀನಿ. ಖರೀದಿ ಮಾಡಿ ಅದನ್ನ ಪ್ರೊಸೆಸಿಂಗ್ ಮಾಡಿಸ್ತೀನಿ. ಕೆಲವು ಯೂನಿಟ್ಗಳದ್ದು ಕಷ್ಟ ಇಲ್ಲೆಲ್ಲ ಇರ್ತಕ್ಕಂಥದ್ದು, ಅಲ್ಲಿ ಕಡೂರಲ್ಲಿ ಒಂದಿದೆ ಯೂನಿಟ್ಟು, ಆಮೇಲೆ ಅದು ಚೆನ್ನಾಗಿ ಪರಿಚಯ, ಆಮೇಲೆ ಅಲ್ಲಲ್ಲೇ ಸಣ್ಣ ಸಣ್ಣ ಯೂನಿಟ್ಗಳೆಲ್ಲ ಇದಾವೆ. ಆ ಯೂನಿಟಲ್ಲಿ ನಾನು ರೈತರಿಂದ ಖರೀದಿ ಮಾಡಿ ಪ್ರೊಸೆಸಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡದನ್ ಬಂದಂತ ಅಕ್ಕಿಯನ್ನ ನಾನು ಮಾರಾಟ ಮಾಡ್ತಿದ್ದೀನಿ. ಮಾರ್ಕೆಟ್ ದರಕ್ಕಿಂತ 100 rupees ಹೆಚ್ಚಿಗೆ ನಾವು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ದರ ಹೆಂಗಿದೆ? ಯಾವ ಒಂದು ಸಿರಿಧಾನ್ಯಕ್ಕೂ ಈಗ ಫಿಕ್ಸ್ಡ್ ರೇಟ್ ಇಲ್ಲ. ಹೌದು, ಸೊ ಹಾಗಾಗಿ ಹೆಂಗ್ ಯಾವ ರೀತಿ ಡಿಸೈಡ್ ಮಾಡ್ತಾರೆ? ನಿಜ, ಮಾರುಕಟ್ಟೆನಲ್ಲಿ ಇವತ್ತು ಸಿರಿಧಾನ್ಯಕ್ಕೆ ಬೆಂಬಲ ಬೆಲೆ ಅಂತಕ್ಕಂಥದ್ದಿಲ್ಲ. ಈ ಒಂದೊಂದಕ್ಕೆ ಒಂದೊಂದು ದರ ಇದೆ. ಇವತ್ತು ಸಾವೆ ಮಾರುಕಟ್ಟೆನಲ್ಲಿ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಿದೆ. ಮೊದ್ಲು ಕೇವಲ 2,500-3,000 ಇತ್ತು, ಇವತ್ತು ಮಾರುಕಟ್ಟೆನಲ್ಲಿ 4,000 ಖರೀದಿ ಮಾಡ್ತಿದ್ದಾರೆ. ಯಾಕೆಂದ್ರೆ ಈಗ ಅದು ಬೇಡಿಕೆ ಜಾಸ್ತಿ ಐತಿ. ಇವತ್ತು ಸಾವೆಕ್ಕೆ ಎಲ್ಲರೂ ಉಪಯೋಗಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅದಕ್ಕೇನು ಮಾರುಕಟ್ಟೆ ಐತೆ, ಎಲ್ಲ 4,000 rupees ಇದು ಮಾಡಿದೆ. ನಾನು 4,050 rupees 100 ಚೆನ್ನಾಗಿತ್ತು ಸಾವೆ ಕ್ಲೀನ್ ಇತ್ತು ಅಂದ್ರೆ 4,100 rupees ತಗೊಂಡ. ಈಗ ಅವ್ರೇನೋ ಹೋಗ್ತಾರೆ, ಏ ಇಲ್ಲಪ್ಪ ಚೆನ್ನಾಗಿಲ್ಲ, ಇಷ್ಟು ಕೊಟ್ರಿ, 4,000 ಕೊಟ್ರಿ ಅಂತ ಕೇಳ್ತಾರೆ. ನಾನು ಅದನ್ನ ನೋಡಿ ಚೆನ್ನಾಗಿತ್ತು ಅಂದ್ರೆ ಈಗ ಅವರು ಮಾರ್ತಕ್ಕಂಥ ಉದ್ದೇಶ ಏನು, ಇನ್ನೂ ಜಾಸ್ತಿ ಲಾಭಕ್ಕೆ ಅಂತ. ನಮ್ದು ಅದಲ್ಲ, ಪ್ರೊಸೆಸಿಂಗ್ ಮಾಡೋದ್ರಿಂದ ರೈತಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು 4,000 ಇದ್ರೆ 200 rupees ಜಾಸ್ತಿ ಹಾಕಿ ನಾನು ಖರೀದಿ ಮಾಡ್ತಾ ಇದ್ದೀನಿ. ಗಿರೀಶ್ ಅವರೇ, ನವಧಾನ್ಯಗಳಂತ ಹೇಳ್ತೀವಿ, ಹೌದು, ನವಣೆ, ಸಾಮೆ, ಆರ್ಕ, ಊದಲು, ಕೊರಲೆ, ಬರಗು, ಸಜ್ಜೆ, ರಾಗಿ, ಜೋಳ. ಸಜ್ಜೆ, ಜೋಳ ಸಾಮಾನ್ಯವಾಗಿ ಬೆಳಿತಿರ್ತಾರೆ, ಬೇರೆ ಕಡೆ ಸಾಕಷ್ಟು ಸಿಗುತ್ತೆ. ಈ ನವಣೆ, ಕೊರಲೆ, ಬರಗು, ಊದಲು, ಸಾಮೆ ಇವೇನು ಒಂದು 5-6 ಇದಾವಲ್ಲ, ಇವು ಸ್ವಲ್ಪ ಬೆಳೆಯೋದು ಕಡಿಮೆ ಜನಗಳು, ನಮ್ಮ ರೈತರು. ಈ ಒಂದು ಧಾನ್ಯಗಳನ್ನ ಸಾಮಾನ್ಯವಾಗಿ ಎಷ್ಟು ರೇಟ್ ಅಂದ್ರೆ ಈಗ ನೀವು ಹೇಳ್ಬೋದು, 100 ಹೆಚ್ಚಾಗಬಹುದು, 100 ಕಡಿಮೆ ಆಗ್ಬೋದು, ಯಾವ ಒಂದು ಅವರೇಜ್ ನಲ್ಲಿ ರೇಟ್ ಇರುತ್ತೆ ಸರ್? ಈಗ ನೋಡಿ ಸರ್, ಊದಲು ನಾವು ಈಗ ಮಿಲ್ ಮಾಡಿಸಿರಿ, ಪ್ರೊಸೆಸಿಂಗ್ ಮಾಡಿಸಿರಿ, ಅದರಲ್ಲಿ 70% ಅಕ್ಕಿ ಬರುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ಊದ್ಲಕ್ಕೆ ಈಗ ನಾನು ಎಷ್ಟು ಖರೀದಿ ಮಾಡಬೇಕು ಅನ್ನೋದನ್ನ ನಾನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಿರ್ತಕ್ಕಂಥದ್ದು. ಊದ್ಲಕ್ಕೆ ಇವತ್ತು 80 rupees ಅಕ್ಕಿ ಕೊಡ್ತಿದ್ದಾರೆ ಅಂದ್ರೆ, ಈಗ ನಾನು 1 quintal ಅಕ್ಕಿ ಹಾಕ್ಸಿರೆ ಒಂದು 70% ಅಕ್ಕಿ ಬರುತ್ತೆ. ಆ 70% ಅಕ್ಕಿಗೆ

ಈಗ ಸದ್ಯಕ್ಕೆ ಪ್ರತಿ ಡೋರ್ ಟು ಡೋರ್ ನಾನೇ ಕೊಡ್ತಾ ಇದ್ದೀನಿ ಸರ್. ಕೆಲವರು ಹತ್ರ ಇರತಕ್ಕಂಥವ್ರು ಬಂದು ಅಂಗಡಿನೂ ಮಾಡಿದ್ದೀನಿ ನಾನು. ಶ್ರೀರಾಮಪುರದಲ್ಲಿ ಒಂದು ಸಿರಿಧಾನ್ಯ ಮಳಿಗೆ ಅಂತಲೇ ಒಂದು ಮಾಡಿದ್ದೀನಿ. ನನ್ನಲ್ಲಿ ಎಲ್ಲ ಅಕ್ಕಿಗಳು ಸಿಗ್ತವೆ. ಎಲ್ಲ ಅಕ್ಕಿಗಳು ಸಿಗೋದ್ರಿಂದ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಬಂದರು ಅಲ್ಲೇ ಖರೀದಿ ಮಾಡ್ತಾರೆ. ಈಗ ಬರೋಕ್ಕಾಗಲ್ಲ ಅಂದ್ರನ್ನ ಹೆಚ್ಚಿಗೆಬೇಕು ನಾನೇ ಡೋರ್ ಡೆಲಿವರಿನೂ ಕೊಡ್ತಾ ಇದ್ದೀನಿ. ಈಗ ದುರ್ಗದಲ್ಲಿ ಯಾರೋ ಒಬ್ರು ಇದ್ರು, ಅವ್ರಿಗೆ ನಮಗೆ ಬೇಕು ಅಂತಂದ್ರು ಏನ್ ಮಾಡ್ತಾರೆ? ಇಲ್ಲ, ಅವ್ರು ಟ್ರಾನ್ಸ್ಪೋರ್ಟೇಷನ್ ಅವ್ರೇನಾದ್ರು ಕೊಡ್ತೀವಿ ಅಂದ್ರೆ ನಾನೇ ತಂದು ಕೊಡ್ತೀನಿ. ಈಗ ನೀವು ಅಲ್ಲೇ ಅಲ್ಲ, ಇನ್ನು ನಂದು ಏನಾದ್ರು ಆಫೀಸ್ ಕೆಲಸ ಇತ್ತು, ಏನಾದ್ರು ಬರಬೇಕು ಅನ್ನೋ ಟೈಮಿಗೆ ಅವ್ರದ್ದೇ ಟ್ರಾನ್ಸ್ಪೋರ್ಟೇಷನ್ ತಗೊಂಡು ನಂದು ಕೆಲಸ ಆಗುತ್ತೆ, ಈಗ ಅವ್ರಿಗೆ ತಲುಪಿಸಿದಂಗೂ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಅವ್ರಿಗೆ ಕೊಡ್ತೀನಿ. ಇಲ್ಲ ಅದೇ ಪರ್ಪಸ್ ನನಗೆ ಬೇಕು ಅರ್ಜೆಂಟು ಅನ್ನೋ ಒಂದು ಇದೆ ಹೇಳಿದ್ರೆ ನಾನು ಅವರಿಗೆ ಏನು ಸಾಗಾಣಿಕೆ ವೆಚ್ಚ ಇರುತ್ತೆ, ಬಸ್ ಇಡ್ತಕ್ಕಂಥದ್ದು ಇಲ್ಲ ನಾನೇ ಬಂದು ತಲುಪಿಸ್ತಕ್ಕಂಥದ್ದು ಅದೆಲ್ಲ ಕೊಡ್ತೀವಿ ಅಂದ್ರೆ ನಾನು ಅದನ್ನ ತಲುಪಿಸ್ತೀನಿ ಅವರಿಗೆ. ಸದ್ಯದ ಮಟ್ಟಿಗೆ ನೀವು ಶ್ರೀರಾಮಪುರ ಅಲ್ಲಿ ಸುತ್ತಮುತ್ತ ಸುತ್ತಮುತ್ತ ಜನಗಳಿಗೆ ಆಮೇಲೆ ಖರೀದಿ ಮಾಡ್ತಕ್ಕಂಥ ಎಲ್ಲಾ ರೈತರು ಕೊಡ್ತಾ ಇದ್ದೀನಿ ಸರ್. ತುಂಬಾ ಧನ್ಯವಾದ ಗಿರೀಶ್, ನೀವು ಶ್ರೀರಾಮಪುರದಿಂದ ಬಂದು ಈಗ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರೆ ನಿಮ್ಮ ಒಂದು ಸಿರಿಧಾನ್ಯ ಬೆಳೆ ಒಂದು ಅನುಭವಗಳು ಮತ್ತೆ ಅವನ್ನ ಸಂಸ್ಕರಣೆ ಮಾಡುವಂಥದ್ದು ಮಾರಾಟ ಮಾಡುವಂಥ ಅನುಭವಗಳನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ ಸರ್, ನಮಸ್ಕಾರ ಸರ್ ತಮಗೆ. ಇದುವರೆಗೂ ಸಿರಿಧಾನ್ಯಗಳ ಕೃಷಿ ಹಾಗೂ ಮಾರಾಟ ಈ ಕುರಿತು ಹೊಸದುರ್ಗ ತಾಲೂಕು ಶ್ರೀರಾಮಪುರ ಗ್ರಾಮದ ಕೃಷಿಕ ಬಿಜಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಇದೀಗ ಕೇಳಿ ಹೂವಿನ ಕೃಷಿಯ ಅನುಭವಗಳು. ಈ ಕುರಿತು ಚಿತ್ರದುರ್ಗ ತಾಲೂಕು ಮದಕರಿಪುರದ ರೈತ ಮಹಿಳೆ ಶ್ರೀಮತಿ ಸುಮಿತ್ರಮ್ಮ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮದಕರಿಪುರದ ರೈತ ಮಹಿಳೆ ಶ್ರೀಮತಿ ಸುಮಿತ್ರಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಹೂವಿನ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಸುಮಿತ್ರಮ್ಮರ ಈ ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಸುಮಿತ್ರಮ್ಮರ ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾವು 20 ವರ್ಷದಿಂದ ಮಾಡ್ತಾ ಇದ್ವಿ. ಮೊದಲು ನಿಮ್ಮ ತಂದೆ ತಾಯಿಯವ್ರ ಮನೆಯಲ್ಲೂ ಕೃಷಿ ಬದುಕ ಮಾಡ್ತಾ ಇದ್ರೆ? ಕೃಷಿ ಬದುಕ ಮಾಡ್ತಾ ಇದ್ವಿ, ಅಲ್ಲಿಂದಲೂ ಇದೇ ಕೆಲಸನೇ ನಾವು ಮಾಡ್ಕೊಂತ ಬರ್ತಾ ಇದ್ವಿ. ಅಲ್ಲಿ ತಂದೆಯವ್ರ ಮನೆಯಲ್ಲಿ ಜಮೀನು ಎಷ್ಟು ಎಕರೆ ಇತ್ತು, ಅಲ್ಲಿ ಏನೇನು ಬೆಳೆಗಳು ಬೆಳೀತಿದ್ರು? ಅವರದು ಒಂದು 7-8 ಎಕರೆ ಇತ್ತು. ಅವ್ರದ್ದು ವ್ಯವಸಾಯ ಮಾಡ ಇದು ಮಳೆಗಾಲದಾಗೆ ಹೂವು ಕನಕಾಂಬರ ಹೂವು ಹಾಕ್ತಾ ಇದ್ರು. ಒಂದು ಅವ್ರದು ಸ್ವಲ್ಪ ಹಾಕಾರು, ಇವು ಬೆದ್ಲೆ ಐತಲ್ಲ ಅದರಿಂದ ಬೆದ್ಲಿಗೆ ಸೂರ್ಯಕಾಂತಿ ಮೆಕ್ಕೆಜೋಳ ಹತ್ತಿ ಹಿಂಗೆಲ್ಲ ಹಾಕ್ತಾ ಇದ್ರು. ಅಂದ್ರೆ ನಿಮ್ ತಂದೆ ಮನೆಯಲ್ಲೂ ಹೂವು ಬೆಳೀತಿದ್ರ? ಹ್ಮ್, ನಮ್ ತಂದೆ ಮನೆಯಲ್ಲೂ ಹೂವು ಬೆಳೀತಾ ಇದ್ವಿ. ತವ್ರ ಮನೆ ಅವರಮ್ಮ? ಕಲ್ಲಳ್ಳಿ. ಕಲ್ಲಳ್ಳಿ. ಮತ್ತೆ ನಿಮ್ ತಂದೆ ಮತ್ತೆ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರು. ರೈತರಿಗೆ ಕೊಟ್ಟು ಮದುವೆ ಮಾಡಿದ್ ಕಷ್ಟ ಅನ್ಸುತ್ತಾ ಸುಖ ಅನ್ಸುತ್ತಾ? ಮಾಡಿದ್ರೆ ಕಷ್ಟನೇ, ಅದು ರೈತರದ ಯಾವತ್ತೂ ಇದ್ರು ಕಷ್ಟನೇ, ಅದು ಎಲ್ಲ ಸುಖ ಯಾವಾಗ್ಲೂ ಮಾಡ್ತಲೇ ಇರ್ಬೇಕು. ಇಲ್ಲಿ ಗಂಡನ ಮನೇಲಿ ಜಮೀನು ಎಷ್ಟು ಎಕರೆ ಇದೆಯಮ್ಮ? ಗಂಡನ ಮನೆಯಲ್ಲಿ ಒಂದು 5-6 ಎಕರೆ ಇತ್ತು ಅಷ್ಟೇ, ಅವ್ರದ್ದು ಬಹಳ ಇಲ್ಲ. ನಿಮ್ ಭಾಗಕ್ಕೆ ಎಷ್ಟು ಬಂದಿದೆ? ನಮ್ ಭಾಗಕ್ಕೆ ಬರೀ 3/4 ಎಕರೆ ಬಂದೈತಿ, ಒಬ್ಬೊಬ್ಬರಿಗೆ 3/4 ಎಕರೆ ಕೊಟ್ಟಿದ್ದಾರೆ. ಮತ್ತೆ ನಾವು ಭಾಗ ಆದ್ಮೇಲೆ 3 ಎಕರೆ ತಗೊಂಡಿದೀವಿ. ತಗೊಂಡಿದ್ರು. ಹಾಗಿದ್ರೆ ಈಗ 3/3 ಎಕರೆ ಜಮೀನು ಇದೆ. ಹ್ಮ್, 3/3 ಎಕರೆ ಜಮೀನು ಇದೆ. ಏನೇನು ಬೆಳೆಗಳು ಬೆಳಿತೀರಾ? ನಾವು ಕನಕಾಂಬರ ಬೆಳಿತೀವಿ, ಹತ್ತಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಬೆಳಿತೀವಿ. ಎಲ್ಲ ನೀರಾವರಿನ ಬೆದ್ಲು ಜಮೀನು ಇಲ್ಲ? ಬೆದ್ಲು ಬೆದ್ಲು. ಸ್ವಲ್ಪ ಹೂವಿನ ಗಿಡ ಮಾತ್ರ ಸ್ವಲ್ಪ ಹಾಕೊಂಡಿದೀವಿ. ನೀರಾವರಿ ನೀರಾವರಿ ಇದು, ಇನ್ನ ಇದ್ದಿದ್ದು ಬೆದ್ಲು. ಬೆದ್ಲು ಬೆದ್ಲಲ್ಲೆಲ್ಲ ಚೆನ್ನಾಗಿ ಇಳುವರಿ ಬರುತ್ತಾ? ಏನ್ ಮಳೆ ಬಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈಗ ಅದು ರೋಗ ಬೀಳೋದು, ಮಳೆ ಇಲ್ದಂಗ ಅದು ಹೋಗ್ಬಿಡ್ತಾವ, ಬರೋದಿಲ್ಲ ಅದು. ಅದಕ್ಕೋಸ್ಕರ ಮಳೆ ಬಂದ್ರು ಮಾತ್ರ ಅದು ಸಿಗುತ್ತೆ ನಮ್ಗೆ, ಇಲ್ಲ ಅಂದ್ರೆ ಇಲ್ಲ. ಹೀಗಾಗಿದ್ರೆ ಹೂ ಬೆಳಿತಾ ಇದ್ರಲ್ಲ, ಎಷ್ಟು ಎಕರೆ ಬೆಳಿತಾ ಇದ್ರು? 1 ಏನು ಅಷ್ಟೊಂದಾಗಿಲ್ಲ, ಒಂದು 7-8 ಗುಂಟೆ ಹಾಕ್ತಿವಿ ಅಷ್ಟೇನೆ. ಅದು ಬಹಳ ಹಾಕಿದ್ರೆ ಮೇಂಟೈನ್ ಮಾಡಕ್ ಆಗೋದಿಲ್ಲ. ನಾವು ಮನೆಗಿರೋದು 3 ಇದೀವಿ, ಮಗ ಗಂಡ ನಾವು ಇದೀವಿ. ಮಾಡಕ್ ಆಗದೆ ಇದಕ್ಕೆ ಸ್ವಲ್ಪ ಹಾಕೊಂಡಿದೀವಿ ಅಷ್ಟೇ. ಏನೇನು ಹೂವು ಬೆಳಿತೀರಮ್ಮ? ನಾವು ಕನಕಾಂಬರ ಬೆಳಿತೀವಿ, ಸೇವಂತಿಗೆ ಬೆಳಿತೀವಿ. ಇನ್ನ ಬೇರೆ ಬೆಳೆಯಕ್ ಆಗಲ್ಲ, ಅವು ಬಹಳ ರೋಗ ಬಹಳ ದಿಸಕ್ ಬರ್ತಾವ ಅಂತೇಳಿ. ಇವು ಕನಕಾಂಬರ ಆದ್ರೆ ಹಾಕಿ 6 ತಿಂಗಳಿಗೆ ಬರ್ತಾವ. ಅದು ಬೆಳ್ಳಟ್ಟಿ ಆದ್ರೆ ಅವು 3 ತಿಂಗಳಿಗೆ ಬರ್ತಾವ. ಅದಕ್ಕೋಸ್ಕರ ಇವನ್ನ ಹಾಕ್ತಿವಿ, ಅವು ಬಹಳ ದಿವಸ ಬೇಕಾಗುತ್ತೆ. ಈ ಮಲ್ಲಿಗೆ ಬೆಳೆದ್ರೆ ಹೆಚ್ಚು ಲಾಭದಾಯಕ? ಅದು ಲಾಭ ಇರುತ್ತೆ, ಆದ್ರೆ ಅವು ಲೇಟ್ ಬರೋದು. ನಮ್ ಕೈಲ ಅದು ಅಷ್ಟೊಂದ್ ವರ್ಷ ನೀರ್ ಕಟ್ಟಿ ಗೊಬ್ಬರ ಹಾಕಿ ಕಳೆ ಮಳೆ ಅಂದ್ರೆ ಆಗಲ್ಲ. ಕೂಲರ್ ಬೇಕು, ಔಷಧನು ಅದಕ್ಕೆ ಬಹಳ ಹೊಡಿಬೇಕು. ಅದಕ್ಕೆ ವರ್ಷಂಗಟ್ಲೆ ಬೇಕಾಗುತ್ತೆ ಹೂವ ಸಿಗಕ್ಕೆ. ಅದಕ್ಕೆ ನಾವು ಅವನ್ನ ಜಾಸ್ತಿ ಹಾಕೋದಿಲ್ಲ, ಇವನ್ನೇ ಹಾಕೋದು. ಈ ಕನಕಾಂಬ್ರ ಸೇವಂತಿಗೆನೆ ಹೆಚ್ಚು ಬೆಳೆಯೋದು? ಹೆಚ್ಚು ಬೆಳೆಯೋದು ಕನಕಾಂಬ್ರ ಸೇವಂತಿಗೆನೆ ಹಾಕೋದು ನಾವು. ಪ್ರತಿ ವರ್ಷನೂ ಬೆಳಿತಾ ಇರ್ತೀರ? ಹ್ಮ್, ಬೆಳಿತೀವಿ, ಪ್ರತಿ ವರ್ಷನೂ ಬೆಳಿತೀವಿ. ನೀವು ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಅದು ಬಡಕೆ ಹೊಡಿತೀವಿ, ಆಮೇಲೆ ಕುಂಟೆ ಹೊಡೆದು ಗೊಬ್ಬರ ಚೆಲ್ತೀವಿ, ದನಿ ಗೊಬ್ಬರ ಚೆಲ್ಲಿ ಆಮೇಲೆ ಮಡಿಕಲ್ಲ ಮಾಡ್ಕೊಂಡು ಆಮೇಲೆ ಬೀಜ ಚೆಲ್ತೀವಿ. ಅಂದ್ರೆ ನೀವು ಕನಕಾಂಬ್ರ ಬೀಜನೇ ಚೆಲ್ತೀರಾ? ಸಸಿಯ ನಾಟಿ ಮಾಡೋದು ಸಸಿ ಹಾಕಲ್ಲ, ನಾವು ಬೀಜನೇ ಹಾಕೋದು. ಬೀಜ ಹಾಕಿ 6 ತಿಂಗಳಿಗೆ ಹೂವಿಗೆ ಬರ್ತಾವೆ. ಅದು ಸ್ವಲ್ಪ ರೋಗ ಬಿದ್ರೆ ಲೇಟ್ ಆಗುತ್ತೆ, ಇಲ್ಲ ಅಂದ್ರೆ ಚೆನ್ನಾಗಿ ಬಂದು ಅಂದ್ರೆ ಬಂದ್ಬಿಡ್ತಾವ. 6 ತಿಂಗಳಿಗೆ ನಮಗೆ ಹೂವಿ ಸಿಗ್ತವೆ. ಕೆಲವು ರೈತರು ಈ ನರ್ಸರಿಯಲ್ಲಿ ತಂದು ಸಸಿನ ನಾಟಿ ಮಾಡ್ತಾರೆ, ನೀವು ಬೀಜ ಚೆಲ್ತೀರ? ಯಾವ ನಾಟಿ ಹಾಕಿರವು ಸಿಡಿತಾವ, ಇವು ಜಲ್ಲಿ ಬಿಸಿಲಿಗೂ ಅದಕ್ಕೂ ಮಳೆ ಬಂದ್ರು ನೀರು ಗುಂಡೆಗೆ ನಿಂತ್ಕೊಂಡು ಮಳೆ ಇದ್ ಮಾಡ ಕೊಳತ್ ಬಿಡ್ತವೆ ಬೇರು. ಇದರಿಂದ ಹುಟ್ಟಿ ಬರ್ತಾವಲ್ಲ ನೆಲ ಸವನಿಂದ ಅವು ಕೊಳೆಯಲ್ಲ, ಅದರಿಂದ ಚೆನ್ನಾಗ್ ಬರುತ್ತೆ ಒಟ್ಟು. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಬೀಜ ಚೆಲ್ಲೇನೆ ನಾವು ಬೆಳೆಸೋದು. ಈಗ ಬೀಜ ಚೆಲ್ಲಿದ್ಮೇಲೆ ಇದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟ್ ತಿಂಗಳು ಅವಧಿ ಬೇಕಾಗುತ್ತೆ? 6 ತಿಂಗಳು ಬೇಕು. 6 ತಿಂಗಳು ಬೇಕು? 6 ತಿಂಗಳು ಬೇಕು. 6 ತಿಂಗಳವರೆಗೆ ಅದ್ರಲ್ಲಿ ಏನೇನು ಕೆಲಸ ಇರುತ್ತೆ ನಿಮ್ಗೆ? ಅದ್ರಾಗೆ ಕಳೆ ತೆಗಿತೀವಿ, ನೀರ್ ಕಟ್ತಿರ್ತೀವಿ, ಗೊಬ್ಬರ ಹಾಕ್ತಾ ಇರ್ತೀವಿ. 6 ತಿಂಗಳವರೆಗೂ ಅದೇ ಕೆಲಸ ನಮಗೆ ಮಾಡ್ತಾ ಇರ್ತೀವಿ. ಈ ತಿಂಗಳಿಗೊಂದ್ಸರಿ 20 ದಿವಸಕ್ಕೊಂದ್ಸರಿ ಅದ್ ಕಳೆ ತೆಗಿಲೇಬೇಕು, ಅದ್ರಾಗೆ ತೆಗಿಬೇಕು, ಗೊಬ್ಬರ ಹಾಕ್ಬೇಕು. ಒಂದ್ಸರಿ ದನಿ ಗೊಬ್ಬರ ಹಾಕ್ತಿವಿ, ಒಂದ್ಸರಿ ಗೌರ್ಮೆಂಟ್ ಗೊಬ್ಬರ ಹಾಕ್ತಿವಿ, ಆತರ ಹಾಕೊಂಡ್ ಬರ್ತೀವಿ. ನೀರ್ ಎಷ್ಟ್ ದಿವಸಕ್ಕೊಮ್ಮೆ ಕೊಡ್ಬೇಕಾಗುತ್ತೆ? 5-6 ದಿವಸಕ್ಕೊಂದ್ಸರಿ ಕಟ್ಬಿಡ್ಬೇಕು ಅವಕ್ಕೆ, ಇಲ್ಲ ಲೇಟ್ ಆತಂದ್ರೆ 8 ದಿವಸಕ್ಕೊಂದ್ಸರಿ ಅಂತ ಕಟ್ಲೇಬೇಕು ಅವು. ಮೇಲ್ ಗೊಬ್ಬರ ಕೊಡ್ತೀವಿ ಅಂದ್ರೆ ಏನೇನ್ ಗೊಬ್ಬರ ಕೊಡ್ತೀರ? ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ, ದನಿ ಗೊಬ್ಬರ ಹಾಕ್ತಿವಿ. ಈಗ 6 ತಿಂಗಳಿಗೆ ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಅಂದ್ರೆ 6 ತಿಂಗಳ ನಂತರ ಸತತವಾಗಿ ಎಷ್ಟ್ ತಿಂಗಳವರೆಗೂ ಹೂವು ಬಿಡಿಸ್ಕೊಂತ ಹೋಗ್ಬೋದು? ನಾವು ಬರ್ತಾವ ಅವು ಎಷ್ಟು 3 ವರ್ಷ 4 ವರ್ಷ 5 ವರ್ಷದವರೆಗೂ ಬರ್ತಾವ. ಇದು ಸಸಿ ಹಾಕಿದ್ದು 8 ವರ್ಷ ಬರಲ್ಲ, ಇದು ಬೀಜ ಸೆಲ್ಲೋದ್ರಿಂದ ಅದು ಬಹಳ ವರ್ಷದಿಂದ ಬರ್ತಾವ. ಕೆಲವು 12 ವರ್ಷ 10 ವರ್ಷ ತನಕ ಬರ್ತಾವ. ನೆಲ ಚೆನ್ನಾಗಿದ್ದು ಭೂಮಿ ಚೆನ್ನಾಗಿದ್ರೆ ಅವು ಮಾತ್ರ ಬಹಳ ಚೆನ್ನಾಗಿ ಬರ್ತಾವ. ಅಂದ್ರೆ ನೀವು ಪ್ರತಿ ದಿವಸ ಹೂವು ಬಿಡಿಸ್ತೀರಾ, ದಿನ ಬಿಟ್ಟು ದಿನ ಬಿಡಿಸ್ತೀರ? ಇಲ್ಲ, ಪ್ರತಿ ದಿವಸನೂ ಬಿಡಿಸ್ತೀವಿ, ಕಟ್ಟಿ ಇಲ್ಲಿ ತರಂದು ಕಟ್ಟ ಕೊಟ್ಟು ತಗೊಂಡು ಮಾರ್ಕೆಟ್ ಕೊಡ್ತೀವಿ ನಾವು. ಈಗ ಪ್ರತಿ ದಿವಸ ಬಿಡಿಸ್ಬೇಕಂದ್ರೆ ನೀವೇ ಬಿಡಿಸ್ತೀರಾ? ಕೂಲರ್ ಇಟ್ಕೊಂಡು ಕೂಲರ್ ನೀಡ್ತೀವಿ. ಕೂಲರ್ಗೆ 150 ರೂಪಾಯಿ ಕೂಲಿ, ಈಗ ಒಬ್ರ ಕೈಲಿ ಆಗಲ್ಲ, ಡೈಲಿ ಒಬ್ರು ಇಬ್ರು ಕೂಲರ್ ನಿಟ್ಕೊಂತೀವಿ. 150 ರೂಪಾಯಿ ಕೂಲಿ ಕೊಟ್ರೆ ಯಾವ ಟೈಮಿಂದ ಯಾವ ಟೈಮಿಗೆ ಬಿಡಿಸ್ತೀರಾ? ಈಗ ಬೆಳಗ್ಗೆ 6:30 ಅಲ್ಲಿ 10 ವರೆಗೆ ಮನೆಗೆ ಬಂದ್ಬಿಡ್ತಾರೆ. 100-150 ರೂಪಾಯಿ ಅವ್ರಿಗೆ ನಾವು ಕೊಡ್ಬೇಕು ದುಡ್ಡು. ಬೆಳಿಗ್ಗೆ 6:00 ಬಂದ್ಬಿಟ್ಟು 10 ವರೆಗೆ ವಾಪಸ್ ವಾಪಸ್ ಬಂದ್ಬಿಡ್ತಾರೆ. ಅವ್ರು ಬಿಡಿಸೋದು 3/4 ಕೆಜಿ ಬಿಡಿಸ್ತಾರೆ, 1/4 ಕೆಜಿ ಬಿಡಿಸ್ತಾರೆ ಅಷ್ಟೇ, ಹೆಚ್ಚಿಗೆ ಬಿಡಿಸಕ್ ಹೋಗಲ್ಲ ಅವ್ರು ಅಷ್ಟೇ. ಈಗ 10 ವರೆಗೆ ಬಿಡಿಸಿ ತಗೊಂಡ್ಬಂದು ಮತ್ತೆ ನೀವು ಮಾರ್ಕೆಟ್ ಮಾರಾಟ ಮಾಡಿದ್ರೆ ನಂಗೆ ಹೋಲ್ಸೇಲ್ ಕೊಡ್ತೀರಾ? ಇಲ್ಲ ಇಲ್ಲ, ಕಟ್ಟಿ ಮಾರ್ಕೆಟಿಂಗ್ ಮಾರಾಟ ಮಾಡ್ತೀವಿ. ಎಷ್ಟು ಗಂಟೆ ಒಳಗೆ ನೀವು ಮಾರ್ಕೆಟ್ಗೆ ತಲುಪಿಸ್ಬೇಕಾಗುತ್ತೆ? ನಾವು 2:30-3 ಗಂಟೆ ತಗೊಂಡು ಹೋಗ್ತೀವಿ. ಕೆಲವರು ಮಾರ್ ಕಟ್ಟೋದಿಲ್ಲ, ಬಿಡಿ ಹೂವನ್ನೇ ಕೆಜಿ ಗಟ್ಟಲೆ ಕೊಟ್ಬಿಡ್ತಾರೆ. ನೀವು ಮಾರ್ಕೆಟ್ ಮಾರಾಟ ಮಾಡ್ತಾರೆ, ಯಾವ್ದು ಹೆಚ್ಚು ಲಾಭದಾಯಕ ಅನ್ಸುತ್ತೆ? ಇದು ಕಟ್ ಮಾರಿದ್ರೆ ಲಾಭ, ಲೂಸ್ ಕೊಟ್ರೆ ರೈತರಿಗೆ ಏನು ಉಳಿಯಲ್ಲ. ಅದ್ರಾಗೆ ಬಿಡಿಸಿದ ಕೂಲಿನೂ ಬರಲ್ಲ ಅದ್ರಾಗೆ. ಈಗೇನ್ ಕಟ್ ಮಾರಿದ್ರೆ ಮಾತ್ರ ಅದ್ರಾಗೆ ಏನೋ ಸ್ವಲ್ಪ ಉಳಿತೈತೆ. ಅದು ಇವಾಗಂತೂ ಮಳೆ ಗಾಳಿ ಬಹಳ ಬಂದ್ಬಿಟ್ರೆ ಅದು ಭಾರಿ ಲಾಸ್ ರೈತರಿಗೆ. ಅದರಿಂದ ಮಳೆ ಬಂದು ಹುಳ ಬಿದ್ದು ಬಹಳ ರೋಗ ಬಿಟ್ಬಿಡುತ್ತೆ. ಇವಾಗ ಮಾತ್ರ ಜಾಸ್ತಿ ಹೂವು ಸಿಗೋದ್ರಿಂದ ಇವಾಗ ಸ್ವಲ್ಪ ಪರವಾಗಿಲ್ಲ, ಆದ್ರೆ ರೇಟ್ ಕಡಿಮೆ ಆಗ್ಬಿಡ್ತೈತಿ. ಇವಾಗ 1 ಕೆಜಿಗೆ ಎಷ್ಟು ಮಾರು ಹೂವು ಬರುತ್ತೆ? 1 ಕೆಜಿಗೆ 15-20 ಮಾರು ಬರ್ತಾವ ಅಷ್ಟೇ, ಇವಾಗ ಬಹಳ ಬರಲ್ಲ. ಅದು ಜೋಡಿ ಹೂವಿಂದ ಮೊದ್ಲು 3-3 ಹೂವಿಂದ 20 ಬರವು, ಇವಾಗ ಅಷ್ಟೊಂದು ಬರಲ್ಲ. ಈಗ 15-20 ಮಾರು ಬರೋತಿ ಸುಸ್ತು. ಬೇಸಿಗೆ ಕಾಲದಲ್ಲಿ ಮಾರು ಕಡಿಮೆ ಬರುತ್ತೆ, ಯಾವಾಗ್ಲೂ ಅಷ್ಟೇನೆ ಅವು ಮಾರು ಮಾತ್ರ. ಇವಾಗ ಜೋಡಿ ಹೂವು ಕಟ್ಟೋದ್ರಿಂದನ ಇವಾಗ ಮಾರು ಕಡಿಮೆನೆ ಬರೋದು. ಯಾಕೆ ಜೋಡಿ ಹೂವು ಕಟ್ತಾರೆ? ಕೆಲವರು ಸಿಂಗಲ್ ಹೂವನ್ನ ಕಟ್ತಾರಲ್ಲ? ಇಲ್ಲ, ಅವರು ಅವಾಗ ಕಟ್ಟಿಸ್ತಿದ್ರು, ಇವಾಗ ಮಾರ್ಕೆಟ್ ಅಲ್ಲಿ ಅದು ಹೋಗೋದೇ ಇಲ್ಲ. ಇವಾಗ 4-4 ಹೂವು ಕಟ್ಟಿದ್ರೇನೆ ಅಲ್ಲಿ ಮಾರ್ಕೆಟ್ನಾಗೆ ಹೋಗೋದು, ಇಲ್ಲ ಅಂದ್ರೆ ಹೋಗಲ್ಲ. ನಾವು ಇಲ್ಲೆಲ್ಲ ಹೂವು ಕಟ್ಟಲಿಕ್ಕೆ ಜನ ಸಿಗ್ತಾರಮ್ಮ? ಸಿಗ್ತಾರೆ. ಏನ್ ಅಷ್ಟೊಂದ್ ಜನ ಅಂದ್ರೆ ಹಿಂಗೆ ಎಲ್ಲ ಜಾಸ್ತಿ ಅವ್ರು ಕೊಡೋದು ಇವ್ರು ಕೊಡೋದು ಮಾಡ್ತಾರೆ. ಜಾಸ್ತಿ ಯಾರು ಕೊಡ್ತಾರೋ ಅವ್ರವ್ರ ಕಟ್ತಾರೆ, ಮತ್ತೆ ಹಂಗೆ ಕಟ್ಸ್ಬೇಕು. ಮತ್ತೆ ಎಷ್ಟು ಕೊಡ್ಬೇಕು ಒಂದ್ ಮಾರಿಗೆ? ಎಷ್ಟು ಕೊಟ್ಟು ಕಟ್ಸ್ತಾರ ನೀವು ಮಾರಿಗೆಲ್ಲ? ತೂಕದಂತೆ ತೂಕ 1 ಕೆಜಿ. 1 ಕೆಜಿಗೆ ಎಷ್ಟು? 80-90 ರೂಪಾಯಿ ಕೊಡ್ತೀವಿ. ನೀವೆಲ್ಲ ಅವ್ರ ಮನೆಗೆ ಕೊಟ್ಟು ಬರ್ಬೇಕಾ, ನಿಮ್ಮ ಮನೆ ಹತ್ರನೇ ಬಂದು ಕಟ್ಟು? ನಾವು ಅವ್ರ ಮನೆ ಹತ್ರನೇ ತಾಂಡಕ್ ಕೊಟ್ಟು ಬರ್ಬೇಕು. ದಾರ ಹೂವ ತಾಂಡಗೆ ಅವ್ರ ಮನೆ ಹತ್ರ ಕೊಟ್ಟು ಬರ್ತೀವಿ. ತಿರ್ಗಿ 2:30-3 ಗಂಟೆಗೆ ಇಸ್ಕೊಂಬಂದು ನಾವು ತಿರ್ಕೊಂಡು ದುರ್ಗಕ್ಕೆ ತಾಂಡೋ. ಪ್ರತಿ ದಿವಸ ಎಷ್ಟು ಕೆಜಿ ಸಿಗುತ್ತೆ ಹೂವು ನಿಮಗೆ? ಪ್ರತಿ ದಿವಸ 1.5 ಕೆಜಿ 2 ಕೆಜಿ ಬಿಡಿಸ್ತೀವಿ. ಮಳೆಗಾಲದಲ್ಲಿ ಏನಾದರೂ ಇನ್ನೂ 1 ಕೆಜಿ 2 ಕೆಜಿ ಎಕ್ಸ್ಟ್ರಾ ಸಿಗೋ ಸಾಧ್ಯತೆ ಇರುತ್ತೆ? ಇಲ್ಲ ಇಲ್ಲ, ಇನ್ನು ಅಪ್ಪುಟ ಕಡಿಮೆನೆ ಆಗ್ತಾವ. ಬೇಸಿಗೆ ಕಾಲದಾಗ 2 ಕೆಜಿ ಬಿಡಿಸೋದು, 1/4 ಕೆಜಿ ಬರೋ 3/4 ಕೆಜಿ ಬಿಡಿಸ್ತೀವಿ. ಕೆಲವು ಸರ್ತಿ ಮಳೆ ಬಂದು ಏನಾದ್ರು ಜಾಸ್ತಿ ಇದಾಯ್ತು ಅಂದ್ರೆ ಬರೋ 1/4 ಕೆಜಿನೂ ಸಿಗಲ್ಲ ಹೂವು. ಆ ತರ ಆಗ್ಬಿಡುತ್ತೆ ಮಳೆ ಜಾಸ್ತಿ ಆಗ್ಬಿಟ್ರೆ. ಒಂದ್ ಕೆಜಿಗೆ 18-20 ಮಾರು ಹೂವು ಬರುತ್ತೆ ಅಂತಂದ್ರೆ, ಹಾಗಿದ್ರೆ ಇದನ್ನೆಲ್ಲ 2 ಕೆಜಿ ಸಿಗುತ್ತೆ ಪ್ರತಿ ದಿವಸ ಅಂದ್ರೆ ಈಗ 40 ಮಾರು ಹೂವು ಆಗುತ್ತೆ. ಅದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರ? ದುರ್ಗದಲ್ಲಿ ತಗೊಂಡೋಗ್ತೀವಿ ಮಾರ್ಕೆಟ್ಗೆ. ಮಾರ್ಕೆಟ್ಗೆ ಹೋಲ್ಸೇಲ್ ಅಲ್ಲೇ ಕೊಡೋದು? ಹೋಲ್ಸೇಲ್ ಅಲ್ಲೇ ಕೊಡೋದು, ಲೂಸ್ ಕೊಡಲ್ಲ. ನೀವು ಈಗ ಟೌನ್ ಅಲ್ಲಿ ಹೊತ್ತು ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಸಿಗುತ್ತಾ? ಬರುತ್ತೆ, ನಮ್ಮ ಆಗಲ್ಲ ಅದು ನಮಗೆ, ಅದರಿಂದ ನಾವು ಅಲ್ಲೇ ಹಾಕ್ತಿವಿ. ಅಲ್ಲಿ ಮಾರ್ಲೆಕ್ಕನ ಹೆಂಗ್ ಮಾರು? ಈಗ 100 ರೂಪಾಯಿಗೆ 5-6 ಈ ತರ ಆಗ್ತವೆ. ಅಂದ್ರೆ 100 ರೂಪಾಯಿಗೆ 5 ಮಾರು. ಇವಾಗ ಅಂದ್ರೆ ಜಾಸ್ತಿ ಹೂವು ಬರೋದ್ರಿಂದ 10 ಮಾರುವರೆಗೂ ಆಗ್ತವೆ. 100 ರೂಪಾಯಿ ಮಾರು ಸಿಕ್ಕರೆ ನಿಮ್ಗೆ ಲಾಸ್ ಆಗುತ್ತೆ? ಲಾಸ್ ಆಗುತ್ತೆ ನಮಗೆ, ಲಾಸ್ ಆಗುತ್ತೆ. 10 ರೂಪಾಯಿ ಮಾರು ಸಿಕ್ಕರೆ ಲಾಸ್ ಆಗುತ್ತೆ. ಇನ್ನು 4-3-5 ಆದ್ರೆ ನಮ್ಗೆ ಉಳಿತಾಯ ಆಗುತ್ತೆ. ಏನ್ ರೇಟ್ ಸಿಕ್ಕರೆ ನಿಮ್ಗೆ ಲಾಭ ಬರುತ್ತೆ ಅಂತಾರೆ? ಅದು ಅದೇ 4-5 ಮಾರು ಆದ್ರೆ ಉಳಿತಾಯ ಆಗುತ್ತೆ. ಅಂದ್ರೆ 100 ರೂಪಾಯಿ 4-5 ಮಾರು ಆದ್ರೆ ಲಾಭ ಸಿಗುತ್ತೆ. ಅಂದ್ರೆ 20 ರೂಪಾಯಿ ಮಾರು ಸಿಕ್ಕರೆ ಅನುಕೂಲ ಅಂತೀರ? ಈಗ 10 ರೂಪಾಯಿ ಮಾರು ಆದ್ರೆ ನಮ್ಗೆ ಏನು ಉಳಿಯಲ್ಲ. ನಿಮ್ ಕಟ್ಟರಿಗೂ ಬಿಡಿಸ್ತಾರಿಗೂ ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ. ಏನಂದ್ರೆ ಇವಾಗ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇನೆ. ನೀರಾವರಿ ಇದ್ಮೇಲೆ ಮತ್ತೆ ಇವಾಗ ಬಿಡಕ್ ಆಗೋದ್ ಇದಕ್ಕೆ ಆತರ ಔಷಧ ಗೊಬ್ಬರ ಎಲ್ಲಾ ನೋಡ್ಕೊಂಡು ನಮ್ಮ ಮನೆ ಕಡೆ ನೋಡಕೊಂಡು ಆಗಲ್ಲ, ಅದಕ್ಕೋಸ್ಕರ ಅಷ್ಟ ಆಗುತ್ತೆ. ಇವಾಗ ರೇಟ್ ಇದ್ರೆ ಮಾತ್ರ ಎಲ್ಲ ಮೇಂಟೈನ್ ಆಗುತ್ತೆ. ಯಾವ ಸಮಯದಲ್ಲಿ ಹೆಚ್ಚು ರೇಟ್ ಸಿಗುತ್ತಮ್ಮ ನಿಮಗೆ? ಹಬ್ಬ ಅಡವು ಇದ್ದಾಗ ಮಾತ್ರ ಜಾಸ್ತಿ ರೇಟ್ ಸಿಗುತ್ತೆ. ದಸರಾ ಯುಗಾದಿ ಹಬ್ಬದಾಗ ಈ ತರ ಸಿಗುತ್ತೆ. ಹಬ್ಬ ಬಂದ್ರೇನೆ ಜಾಸ್ತಿ ರೇಟ್. ನಾವು ಕೆಲವು ಸರಿ ನೋಡ್ತಾ ಇರ್ತೀವಿ 40 ರೂಪಾಯಿ ಮಾರು 50 ರೂಪಾಯಿ ಮಾರು ಎಲ್ಲ ಹೇಳ್ತಿರ್ತಾರೆ. ಅದು ನಮ್ ರೈತರಿಗೆ ಸಿಗುತ್ತಾ ನಿಮಗೆ? ನಮಗೆ ಸಿಗಲ್ಲ, ಕಡಿಮೆ ಸಿಗುತ್ತೆ. ಅದು ಅಷ್ಟ ರೇಟ್ ಅವರು ಕುತ್ಕೊಂಡು ಮಾರೋರಿಗೆ ಲಾಭ ಬರ್ತೇವೆ, ಈಗ ರೈತರಿಗೆ ಏನು ಲಾಭ ಸಿಗಲ್ಲ. ಅದು ಈಗ 40-50 ರೂಪಾಯಿ ಮಾರಿದ್ದಾಗ ರೇಟ್ ನಿಮ್ಗೆ ಏನ್ ರೇಟ್ ಸಿಗುತ್ತೆ? ಅವಾಗ ನಮ್ಗೆ 20 ರೂಪಾಯಿ ರೇಟ್ ಸಿಗುತ್ತೆ. 20 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ಒಂದು 10 ಕ್ವಿಂಟಲ್ ಬೆಳೀತಾ ಇದ್ರ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಖರ್ಚು ಬರುತ್ತೆ. ಅದು ಖರ್ಚು ಅಂದ್ರೆ ಔಷಧ ಗೊಬ್ಬರ ಎಲ್ಲ ಅಂದ್ರೆ ಒಂದು 15-20 ಸಾವಿರ ರೂಪಾಯಿ ಬರ್ತೈತೆ. ಏನಾದ್ರಿಂದ ನಮ್ಗೆ ಮನೆಗಳರ್ ಮಾಡಿದ್ರೆ ಜಾಸ್ತಿ ಉಳಿತೈತೆ. ಕೂಲರಿಂದ ಮಾಡಿಸ್ತಿದ್ರ ಅದೇನು ಉಳಿಯಲ್ಲ ಜಾಸ್ತಿ. ಈಗ ಇದ್ರೆ ನಿಮ್ಗೆ ಎಷ್ಟು ಆದಾಯ ಬರುತ್ತೆ? ಈಗ 15-20 ಸಾವಿರ ರೂಪಾಯಿ ಖರ್ಚು ಬಂದ್ರೆ ನಿಮ್ಗೆಲ್ಲ ಮಾರಾಟ ಮಾಡಿದಾಗ ಕೊನೆಗೆ ಎಷ್ಟು ಉಳಿಯುತ್ತೆ? ಎಷ್ಟು ಒಂದು 30-20 ಸಾವಿರ ಬರ್ತೈತೆ. ಆದ್ರೆ ಮತ್ತೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ನಾವು. ಅಂದ್ರೆ ನಿಮ್ಗೆ ಇವಾಗ ಪ್ರತಿ ದಿವಸನೂ ಕೆಲಸ ಇರುತ್ತೆ? ಹೂವಿನ ಕೆಲಸ ಪ್ರತಿ ದಿವಸ ತೆನೆ ಮುರಿಬೇಕು, ಔಷಧ ಹೊಡ್ಕೋಬೇಕು, ಗೊಬ್ಬರ ಹಾಕಬೇಕು, ಕಳೆ ತಕ್ಕೋಬೇಕು, ನೀರ್ ಕಟ್ಟಬೇಕು, ಪ್ರತಿ ದಿವಸನು ಕೆಲಸ ಇರುತ್ತೆ. ಆದ್ರೆ ಈಗ ಔಷಧಿ ಹೊಡಿಬೇಕಂದ್ರೆ ಏನೇನ್ ರೋಗ ಬರುತ್ತೆ ಕನಕಾಂಬರಕ್ಕೆ? ಕನಕಾಂಬರಕ್ಕೆ ಹುಳ ಬೀಳ್ತವೆ, ಮುಟ್ರ ರೋಗ ಅಂತ ಬರ್ತವೆ, ಕರೆ ಜೋನಿ ಬೀಳ್ತೈತೆ. ಅದರಿಂದ ಅವ್ರನ್ನ ತಗೊಂಡೋಗಿ ತೋರಿಸಿದ್ರೆ ಅಲ್ಲಿ ಅವ್ರ ಔಷಧ ಕೊಡ್ತಾರೆ, ಅದನ್ನ ತಂದು ನಾವು ಹೊಡ್ಕೊಂತೀವಿ. ಈ ತರ ರೋಗ ನಿಯಂತ್ರಣ ಮಾಡಿದಾಗ ಹೆಚ್ಚು ಅನುಕೂಲ ಅಂತೀರ? ಅನುಕೂಲ. ಈಗ ನೀವು ಬರೀ ಹೂವನೇ ಬೆಳೀತಾ ಇದ್ರ, ಈ ತರಕಾರಿನ ಬೆಳೆದ್ರು ಪ್ರತಿ ದಿವಸ ಆದಾಯ ಬರುತ್ತೆ, ಹೆಚ್ಚು ಲಾಭ ಬರುತ್ತಲ್ಲ, ಯಾಕೆ ತರಕಾರಿ ಬೆಳಿಬಾರ್ದು? ನಾವು ಅದ್ ಬೆಳೆಯಕ ನೀರ್ ಕಡಿಮೆ ಇರ್ತವೆ. ಈಗ ನೀರ್ ಕಡಿಮೆ ಇರೋದ್ರಿಂದ ಇವು ಆದ್ರೆ ಹೂವಿನ ಗಿಡ ಆದ್ರೆ 8 ದಿನಗಟ್ಟಲೆ ತಡ್ಕೊಂಬಂತೋಸ್ಕರ ಅದಕ್ಕೆ ನಾವು ತರಕಾರಿ ಬೆಳೆಯಕ್ ಹೋಗಲ್ಲ, ಬರೀ ಹೂವಿನ ಗಿಡ ಮಾತ್ರ ಆಗ್ತವೆ. ಈಗ ಹೂವು ನೀವು ಇಲ್ಲಿ ನಿಮ್ಮೂರಲ್ಲೇ ಕಟ್ಟಿ ಮಾರಾಟ ಮಾಡಲ್ಲ? ಇಲ್ಲ, ನಮ್ಮೂರಲ್ಲಿ ಕಟ್ಟಿ ಮಾರಾಟ ಮಾಡಲ್ಲ. ಯಾರನ ಮನೆ ಹತ್ರ ಬಂದ್ರೆ ಕೊಡ್ತೀರಾ? ಇಲ್ಲ, ಕೊಡಲ್ಲ. ಇಲ್ಲಿ ಏನ್ ಕಡಿಮೆ ಅಂತ ಹೇಳಿ ಅದಕ್ಕಿನ್ನ ಕಡಿಮೆ ಕೇಳ್ತಾರೆ, ಕೊಡಲ್ಲ. ಏನ್ ಸ್ವಲ್ಪ ಕೊಡ್ತೀವಿ ಅಷ್ಟೇ, ಇನ್ನೇನ್ ಬಿಟ್ಟೇವೋ ಎಲ್ಲ ಮಾರ್ಕೆಟ್ಗೆ ಹಾಕೋದು. ಈಗ 10 ಕ್ವಿಂಟಲ್ ಮಾತ್ರ ಬೆಳೀತಾರೆ, ಇನ್ನೊಂದ್ ಬೋರ್ ಹಾಕ್ಸ್ಬಿಟ್ಟು ನೀರ್ ಜಾಸ್ತಿ ಬಂದ್ರೆ ಇನ್ನೊಂದು 1/2 ಎಕರೆ 1 ಎಕರೆ ಬೆಳಿಬೇಕಂತ ಏನ್ ಆಸಕ್ತಿ ಇಲ್ಲ? ಐತೆ, ಮಾಡಬೇಕಲ್ಲ. ಆಗಲ್ಲ, ಮನೆಯಾಗ ಬಹಳ ಜನ ಇಲ್ಲ, ಸ್ವಲ್ಪ ಜನ ಇರೋದ್ರಿಂದ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ. ಮತ್ತೆ ಇದ್ರ ಹೂವಿನ ಕೃಷಿ ಜೊತೆಗೆ ಏನಾದ್ರೂ ಉಪಕಸ ಮಾಡ್ತಾ ಇದ್ರಮ್ಮ? ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಈ ತರ ಏನಿಲ್ಲ? ಏನಿಲ್ಲ, ಬರೇ ಹೂವು ಒಂದ್ ಬಿಟ್ರೆ ಏನು ಮಾಡಲ್ಲ. ಹೂವಿಂದ ಪ್ರತಿ ದಿವಸ ಕೆಲಸ ಇರುತ್ತೆ? ಪ್ರತಿ ದಿವಸ ಕೆಲಸ ಇರುತ್ತೆ, ಬೆಳಿಗ್ಗೆ ಸಾಯಂಕಾಲ ಸಾಯಂಕಾಲದವರೆಗೆ ಅದೇ. ಈಗ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಬಿಡಿಸ್ಕೊಂಬಂದು ಅವನ್ನ ಮನೆಗೆ ತಂದು ಅವ್ ಎಲ್ಲರಿಗೆ ಕೊಟ್ಟು ತಿರ್ಗಿ ಅವನ್ ತಗೊಂಡು ತಿರು ದುರ್ಗ ಹೋಗಿ ಕೊಟ್ಟು ಬರೋತಿ, ಲೇಟ್ ಆಗುತ್ತೆ. ಅದಕ್ಕೆ ನಾವು ಏನು ಕೆಲಸ ಮಾಡ್ತಾ ಇಲ್ಲ, ಬರೋ ಹೂವಿಂದೆ ಮಾಡ್ತಾ ಇರೋದು. ಈಗ ಅನಿವಾರ್ಯವಾಗಿ ಒಂದ್ ದಿವಸ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಹೂವು, ನಾಳೆ ಬಿಡಿಸ್ಬೇಕಂದಾಗ ಏನಾದ್ರು ಬಾಡೋದು ಅಥವಾ ಲಾಸ್ ಆಗೋದ? ಉದ್ರೋಗ್ತಾವ, ಇರಲ್ಲ ಅವು, ಇರಲ್ಲ ಇರಲ್ಲ ಅವು ತೊಟ್ಟು ಉತ್ಕೊಂಡ್ಬಿಟ್ಟು ಎಲ್ಲ ಉದ್ರಿ ಬಿಡ್ತಾವ. ಅವು ಇರಲ್ಲ, ಅವು ಏನಿದ್ರು ಅವತ್ತೇ ಬಿಡಿಸ್ಬಿಡ್ಬೇಕು, ಇಲ್ದೆ ಇದ್ರೆ ಉದ್ರಿ ಬಿಡ್ತಾವ ನೆಲಕ್ಕೆ ಎಲ್ಲ. ಅದರಿಂದ ಡೈಲಿ ಬಿಡಿಸ್ತಿರ್ಬೇಕು. ಈಗ ಪ್ರತಿ ದಿವಸ ಬೆಳಗ್ಗೆ ಬಿಡಿಸ್ಬಿಟ್ಟು ಮಧ್ಯಾಹ್ನ ಮಾರ್ಕೆಟ್ಬಿಟ್ಟು ಸಾಯಂಕಾಲ ಎಲ್ಲ ನೀವು ಮಾರ್ಕೆಟ್ಗೆ ತಲುಪಿಸ್ಬೇಕಾಗತ್ತೆ. ಅನಿವಾರ್ಯವಾಗಿ ತಲುಪಿಸಕ್ ಆಗಲ್ಲ, ಒಂದ್ ದಿವಸ ನಾಳೆ ತಲುಪಿಸನಂದ್ರೆ ಗುಣಮಟ್ಟ ಕೆಟ್ಟೋಗುತ್ತೆ. ಎಲ್ಲ ಏನಕ್ಕೂ ಬರಲ್ಲ, ಇನ್ನೊಂದ್ ದಿವಸ ತಗೊಂಡೋಗೋಷ್ಟೊತ್ತಿಗೆ ಅವು ಬಾಡ್ಬಿಡ್ತಾವ, ಬರಲ್ಲ ಅವು. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ 4 ಜನ. ಅವ್ರನ್ನ ಎಲ್ಲ ಕೃಷಿ ಬದುಕು ಮಾಡ್ತಾರ? ಇಲ್ಲ, ಅವ್ ಮಗ ಒಬ್ಬನ್ ಮಾಡಕ್ ಬರ್ತಾನೆ. ಹೆಣ್ಮಕ್ಳು 3 ಓದಿದಾರ, ಅವನು ಓದಿದಾನೆ. ಇವಾಗ ಸ್ವಲ್ಪ ದೊಡ್ಡ ನಾಯಕಿ ಓದಿಸಿದ್ವಿ, ಅವ್ನ ಏನ್ ಓದಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ ಜೊತೆ ಬರ್ತಾ ಇದ್ರು. ಮಕ್ಕಳು ಹೆಣ್ಮಕ್ಳೆಲ್ಲ ಹೂವು ಕಟ್ಕೊಡೋದು ಅದೆಲ್ಲ ಸಹಾಯ ಮಾಡ್ತಾ ಇದ್ರು. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟೈತಮ್ಮ? ನೆಮ್ಮದಿ ತಂದ್ಕೊಟ್ಟೈತೆ, ನೆಮ್ಮದಿ ತಂದ್ಕೊಟ್ಟೈತೆ. ವರ್ಷಕ್ಕೆ ಹೂವಿನ ಕೃಷಿಯಿಂದ ಎಷ್ಟು ಲಾಭ ಬರುತ್ತೆ ನಿಮಗೆ? ವರ್ಷಕ್ಕೆ ಎಲ್ಲಾ ತೆಗೆದು ಒಂದು 50-40 ಸಾವಿರ ಉಳಿಸ್ತೀವಿ.

ಧನಿ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ ಚಿಕ್ಕೀನು ಕ್ರಕೆ ನರಿ ಮನಸಿಟ್ಟಳೋ ಬೆಳ್ಳೀನು ಕ್ರಕೆ ನರಿ ಮನಸೋತಳೋ ಬೆಳ್ಳೀನು ಕ್ರಕೆ ನರಿ ಮನಸೋತಳೋ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಹತ್ತೋಗಬೇಕು ಬೆಟ್ಟ ಇದೋಗಬೇಕು ಬೆಟ್ಟ ಹತ್ತೋಗಬೇಕು ಬೆಟ್ಟ ಇದೋಗಬೇಕು ಅಲ್ಲಾದೆ ಕಣೆ ನನ್ನ ರಮಾನೆ ಅಲ್ಲಾದೆ ಕಣೆ ನನ್ನ ರಮಾನೆ ಅಲ್ಲಾದೆ ಕಣೆ ನನ್ನ ರಮಾನೆ ಅಲ್ಲಾದೆ ಕಣೆ ನಂದಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂದಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂದಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ನುಡಿಸೋನೆ ಲೋಲೂಕಿ ನುಡಿಯ ನುಡಿಸೋನೆ ಮೊಗ್ಗಾಗಿ ಬಾರೋ ತುರುಬೇಗೆ ಮೊಗ್ಗಾಗಿ ಬಾರೋ ತುರುಬೇಗೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ತಳ್ಳಾರ್ಥ ಜೊಗಿ ಕೊಟ್ಟೆ ಹೋಗಬಹುದೇ ನರಿ ತಳ್ಳಾರ್ಥ ಜೊಗಿ ಕೊಟ್ಟೆ ಹೋಗಬಹುದೇ ನಿನ್ ತಳ್ಳಾರ್ಥ ಜೊಗಿ ಕೊಟ್ಟೆ ಹೋಗಬಹುದೇ ತಳ್ಳಾರ್ಥ ಜೊಗಿ ಕೊಟ್ಟೆ ಹೋಗಬಹುದೇ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಕಣ್ಣೂರಿ ಕಣ್ಣ ಜೋಗಿ ನಿನ್ನ ಕಂಡಾಗಲೆನ್ನ ಕಣ್ಣೂರಿ ಕಣ್ಣ ಜೋಗಿ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಎಲ್ಲೋ ಜಗಪ್ಪ ನಿಂತಳ ಮಾನೆ ಎಲ್ಲೋ ಜಗಪ್ಪ ನಿನ್ನ ರಮಾನೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ. ಎಲ್ಲೋ ಜೋಗಪ್ಪ ನಿನ್ನ ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ನನ್ನ ತೊಳಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು, ನನ್ನ ತೊಳಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು, ಚಂದಾದ ಪದವ ನುಡಿಸೇನು, ಚಂದಾದ ಪದವ ನುಡಿಸೇನು, ಚಂದಾದ ಪದವ ನುಡಿಸೇನು, ಚಂದಾದ ಪದವ ನುಡಿಸೇನು. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.